ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈಗ ಕೇಳಿ ಕೃಷಿ ಶೋಧನೆ ಸಾಧನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಹಯೋಗದಲ್ಲಿ ಆಕಾಶವಾಣಿ ಧಾರವಾಡ ಪ್ರಸ್ತುತಪಡಿಸಿದಂಥ ಈ ಕಾರ್ಯಕ್ರಮದೊಳಗೆ ಒಂದು ಕೃಷಿ ಸಾಕ್ಷರತೆ ಬೇಕು, ಒಂದು ಕೃಷಿಗೆ ಬೇಕಾದಂಥ ತಾಂತ್ರಿಕತೆ ಅಭಿವೃದ್ಧಿ ಆಗಬೇಕು, ಕೃಷಿಗೆ ಬೇಕಾದಂಥ ತಾಂತ್ರಿಕತೆ ರೈತರಿಗೆ ತಲುಪಬೇಕು, ಮತ್ತು ತಂತ್ರಜ್ಞರು ವಿಜ್ಞಾನಿಗಳು ಮತ್ತು ರೈತರ ಮಧ್ಯೆ ಸಹವರ್ತಿಯಾಗಿ ವಿಶ್ವವಿದ್ಯಾಲಯ ಕೆಲಸ ಮಾಡ್ತಾ ಇದೆ, ಕೃಷಿ ವಿಜ್ಞಾನ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ಅಂದರೆ ಮುಖ್ಯವಾಗಿ ಮಾಹಿತಿ ಇದ್ದಾವ ಗೆದ್ದಾವ. ಅಂದರೆ ಒಂದು ಯಾವುದೇ ತಳಿ ಇರಲಿ, ಯಾವುದೋ ಒಂದು ರೋಗ ಇರಲಿ, ಯಾವುದೇ ಕೀಟಬಾಧೆ ಇರಲಿ, ಇವುಗಳ ನಿರ್ವಹಣೆ ಮಾಡಬೇಕು ಅಂದರೆ ತಂತ್ರಜ್ಞರ ನೆರವು ಬೇಕೇ ಬೇಕು. ಮಾಹಿತಿ ಇಲ್ಲ ಅಂದರೆ ಖಂಡಿತವಾಗಿ ಕೂಡ ಎಷ್ಟೋ ಜನ ಇವತ್ತು ರೈತರು ಅಂದಾಜು ಗೊಬ್ಬರ ಹಾಕುವಂಥದ್ದು, ಅಂದಾಜು ಔಷಧಿ ಹಾಕುವಂಥದ್ದು ಮಾಡ್ತಾರೆ. ಹೀಗಾಗಿ ಇವತ್ತು ಏನಾಗಿದೆ, ವಿಶೇಷವಾಗಿ ಹಸಿರು ಕ್ರಾಂತಿಯ ನಂತರ ರಾಸಾಯನಿಕಗಳ ಉಪಯೋಗ ಬಹಳ ಆಗಿದೆ. ಮತ್ತು ಈಗ ಅಂದಾಜು ಹಿಂಗೆ ಹಾಕೋದ್ರಿಂದ ಒಂದು ದವಸ ಧಾನ್ಯಗಳು ಒಂದು ವಿಷಪೂರಿತ ಆಗ್ತವೆ, ಅದು ನಮಗೆ ಸಾಕಷ್ಟು ತೊಂದರೆ ಆಗ್ತದೆ. ಹೀಗಾಗಿ ಒಂದು ಮಾಹಿತಿ ಬಹಳ ಅವಶ್ಯಕತೆ. ಅದಕ್ಕೆ ಈ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮ ನಮ್ಮ ರೈತ ಬಾಂಧವರಿಗೆ ಕೃಷಿ ಸಾಕ್ಷರತೆಯನ್ನು ನೀಡೋ ನಿಟ್ಟಿನೊಳಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ನೀರಾವರಿ ಅಚ್ಚುಕಟ್ಟು ಪ್ರದೇಶದೊಳಗೆ ಬೆಳೀತಾ ಇರುವಂಥ ಕಬ್ಬಿಗೆ ಅದು ನಮ್ಮ ವರಮಾನ ಕೊಡುವಂಥ ಒಂದು ಬೆಳೆ. ಅದಕ್ಕೆ ಗೊಣ್ಣೆ ಹುಳು ಸಾಕಷ್ಟು ತೊಂದರೆಯನ್ನು ಕೊಡ್ತಾ ಇದೆ. ಎಷ್ಟೋ ಕಡೆ ಗೊಣ್ಣೆ ಹುಳುವಿನಿಂದ ಕಬ್ಬಿನ ಇಳುವರಿ ಪಡೀಲಿಕ್ಕೆ ಆಗ್ತಾಯಿಲ್ಲ. ಮೊದಲು ಒಂದು ಕಾಲ ಇತ್ತು, ಕಬ್ಬು ಒಂದು ಹಾಕಿಬಿಟ್ರೆ ಆಯಿತು, ಚಿಂತೆ ಇಲ್ಲ, ಬೇಕಾದಂಗೆ ವರಮಾನ ಬರ್ತದೆ ಅಂಥೇಳಿ ರೈತ ಬಾಂಧವರು ನೆಮ್ಮದಿಯಾಗಿರ್ತಿದ್ರು. ಆಮೇಲೆ ಅವರು ಮಾಡೋ ತಪ್ಪುಗಳು ಅಂತಂದರೆ ನೀರಾವರಿ ಅಚ್ಚುಕಟ್ಟು ಪ್ರದೇಶದಾಗ ಇದ್ದಾಗ ತಮ್ಮ ಹೊಲಕ್ಕೆ ಬಂದ ನೀರನ್ನು ಜಾಸ್ತಿ ತಾವು ಬಿಟ್ಕೊಂಡ್ಬಿಡೋದು, ಮುಂದೆ ಹೋಗಲಿಕ್ಕೆ ಬಿಡೋದಿಲ್ಲ. ಹೀಗಾಗಿ ನಮ್ಮ ನೀರಾವರಿ ಇಲಾಖೆಯ ಒಂದು ಆಸೆ ಏನು ಅಂದರೆ ಕಟ್ಟ ಕಡೆಯ ತೋವಿನವರೆಗೂ ನೀರು ಹೋಗಬೇಕು, ಕಟ್ಟ ಕಡೆಯ ರೈತನಿಗೂ ಅದರ ಲಾಭ ತಟ್ಟಬೇಕು ಅಂಥೇಳಿ. ಈ ಸ್ವಾರ್ಥತನದಿಂದ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಹೊಲದಾಗ ಜಾಸ್ತಿ ನೀರು ಬಿಡ್ಕೋತಿ. ಹೀಗಾಗಿ ಏನಾಕತಿ, ಕಬ್ಬಿಗೆ ಬೇಕಾದಂಥ ನೀರಿಗಿಂತ ಜಾಸ್ತಿ ಎರಡು ಮೂರು ಪಟ್ಟು ಇಟ್ಕೊಂಡು ಆಮೇಲೆ ಅದು ಜವಳಾಗಿಬಿಡ್ತದೆ. ಅದನ್ನ ಕಡೆ ನೋಡ್ತೀವಿ ನಾವು, ಸವಳು ಜವಳು ಈಗ ಜಾಸ್ತಿ ಆಗಿದೆ. ಅದಕ್ಕೆ ಮುಖ್ಯವಾಗಿ ಈ ಒಂದು ಕಬ್ಬಿನ ನಿರ್ವಹಣೆ ಮಾಡೋದ್ರೊಳಗೆ ನಾವು ತಂತ್ರಾಂಶವನ್ನು ತಿಳ್ಕೊಳ್ಬೇಕು. ಮತ್ತು ನೋಡಿ, ಈಗ ಈ ಕೀಟಬಾಧೆ, ಈ ಒಂದು ಹುಳುವಿನ ಬಾಧೆ ಬಂತಂದರೆ ಕಬ್ಬನ್ನು ಬೇರೆಗಟ್ಟಲೆ ತಿಂದುಬಿಡ್ತದೆ, ಹಿಂಗೆ ಮುಂದೆ ಬೆಳೀಲಿಕ್ಕೆ ಕೊಡೋದಿಲ್ಲ ಅದು ಗೊಣ್ಣೆ ಹುಳು. ಅದಕ್ಕೆ ಅದರ ನಿರ್ವಹಣೆ ಭಾಳ ಅವಶ್ಯಕತೆ ಅದ. ತಜ್ಞರು ಹೇಳೋ ಪ್ರಕಾರ ಏನು ಬಿಳಿ ಉಣ್ಣೆ ಏನು ಬಂತಲ್ಲ, ಅದೊಂದು ಬಂದಾಗ ಅದು ಗೊಣ್ಣೆ ಹುಳುವಿಗೆ ಒಂದು ನಿರ್ವಹಣೆ ಆಯ್ತವಾಗ 2002-2006 ಬಂದರೆ, ಆದರೆ ಮತ್ತೆ ಈಗ ಶುರು ಆಗಿದೆ. ಅಂದರೆ ಯಾಕಂದರೆ ಗೊಣ್ಣೆ ಹುಳು ಇದ್ದರೆ ನಿಮ್ಮ ವರಮಾನ ಬರಲ್ಲ. ಸಾಕಷ್ಟು ನೀವು ಕಷ್ಟಪಟ್ಟು ಟನ್ಗಟ್ಟಲೆ, ಸಾವಿರಾರು ಟನ್ಗಟ್ಟಲೆ ಬೆಳೆದು ನೀವು ಲಾಭ ಮಾಡ್ಕೊಳ್ಬೇಕು, ಮತ್ತು ಅಂದರೆ ಜೀವನ ನಿರ್ವಹಣೆಗೆ ನಾವು ಲಾಭಾಂಶನ ಮಾಡ್ಕೊಳ್ಬೇಕು ಅಂತಂದಾಗ ಈ ಗೊಣ್ಣೆ ಹುಳು ನಿರ್ವಹಣೆಯನ್ನು ನಾವು ಕಲೀದೆ ಹೋದರೆ ನಮಗೆ ತೊಂದರೆ ಆಗ್ತದೆ. ಅದಕ್ಕೆ ಇವತ್ತು ನಮ್ಮ ಜೊತೆಗೆ ಈ ಕುರಿತಂತೆ ತಜ್ಞರಾಗಿ ಮಾಹಿತಿ ನೀಡಲಿಕ್ಕೆ ಡಾಕ್ಟರ್ ಪಿ ಎಸ್ ತಿಪ್ಪಣ್ಣ ಅವರಿದ್ದಾರೆ. ಎಸ್ ಎನ್ ಜಾಧವ್ ಅವರು ಕೂಡ ಈಗ ಬಂದರು, ಅವರು ಕೀಟಶಾಸ್ತ್ರಜ್ಞರು. ಡಾಕ್ಟರ್ ಪಿ ಎಸ್ ತಿಪ್ಪಣ್ಣ ಅವರು ಪ್ರಾಧ್ಯಾಪಕರು, ಹಿರಿಯ ಕೀಟಶಾಸ್ತ್ರಜ್ಞರು, 30 ವರ್ಷಗಳ ಸುದೀರ್ಘ ಅನುಭವದ ಅವರಿಗೆ ಸಂಕೇಶ್ವರ ಒಂದು ಕಬ್ಬು ನಿರ್ವಹಣೆ ಸಂಬಂಧ ಅಲ್ಲಿ ಒಂದು ಕೀಟಶಾಸ್ತ್ರಜ್ಞರಾಗಿ ಒಂದು ಸೇರಿದ ನಂತರ ಅವರು ಹಿಂದಿರುಗೋ ಪ್ರಶ್ನೆನೇ ಬಂದಿಲ್ಲ. ಒಂದು ಕಬ್ಬಿನ ಬೆಳೆ ನಿರ್ವಹಣೆಯೊಳಗೆ 15 ವರ್ಷ, ಆಮೇಲೆ ಎಣ್ಣೆಕಾಳು ಬೆಳೆ ನಿರ್ವಹಣೆ 4-5 ವರ್ಷ, ಮತ್ತು ಆಮೇಲೆ ಸಂಶೋಧನೆ ಮತ್ತು ಪ್ರಾಧ್ಯಾಪನೆಯೊಳಗೆ ಸಾಕಷ್ಟು ವಿಸ್ತೃತ ಅನುಭವ ಅದ ಅವರಿಗೆ. ಹೀಗಾಗಿ ನೀರಾವರಿ ಅಚ್ಚುಕಟ್ಟು ಪ್ರದೇಶದಲ್ಲಿರುವಂಥ ರೈತರು ಭಾಳ ಪರಿಚಯ ಅವರಿಗೆ. ರೈತರು ಮಾಡುವಂಥ ತೊಂದರೆಗಳು, ರೈತರು ತಾವು ಅನುಭವಿಸಿದಂಥ ತೊಂದರೆಗಳು, ಅವ್ರು ಮಾಡುವಂಥ ತಪ್ಪು ನಿರ್ಧಾರಗಳು ಹೇಗೆ ಅವರಿಗೆ ಸಾಕಷ್ಟು ಮಾರಕವಾಗಿವೆ ಅನ್ನೋದು ಕೂಡ ಅವ್ರಿಗೆ ಗೊತ್ತು. ಅದಕ್ಕೆ ಈಗ ಕಬ್ಬು ಒಂದು ಬಹುಮುಖ್ಯ ವಾಣಿಜ್ಯ ಬೆಳೆ ಆಗಿರೋದ್ರಿಂದ ಆ ಗೊಣ್ಣೆ ಹುಳು ನಿಯಂತ್ರಣ ಅವಶ್ಯಕತೆ ಭಾಳ. ಅದಕ್ಕೆ ನಿಮ್ಮಲ್ಲಿ ಸಾಕಷ್ಟು ಸಂದೇಹಗಳಿದೆ, ಇವುಗಳನ್ನು ನಾವು ತಗೊಳ್ಳೋಣ. ನಮ್ಮ ಆಕಾಶವಾಣಿಗೆ ಕರೆ ಮಾಡಲಿಕ್ಕೆ, ಧಾರವಾಡ ಆಕಾಶವಾಣಿ ಕೇಂದ್ರವನ್ನು ಕರೆ ಮಾಡಲಿಕ್ಕೆ ನಿಮಗೆ ದೂರವಾಣಿ ಸಂಖ್ಯೆಗಳು 244-434-14 244-345 ಅಥವಾ 244-341-16. ಹೊರಗಿನಿಂದ ಕರೆ ಮಾಡುವವರು 0836 ಕೋಡನ್ನು ಬಳಸಬೇಕು. ಈಗ ಬಹುಮುಖ್ಯವಾಗಿ ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಪಿ ಎಸ್ ತಿಪ್ಪಣ್ಣ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ಡಾಕ್ಟರ್ ಪಿ ಎಸ್ ತಿಪ್ಪಣ್ಣ ಅವರ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಇವತ್ತು ನಮ್ಮ ರೈತ ಬಾಂಧವರಿಗೆ ಆರಂಭಕ್ಕೆ ಒಂದು ಎರಡು ಮೂರು ನಿಮಿಷ ಮಾಹಿತಿ ಕೊಡಿ ಡಾಕ್ಟರ್ ಪಿ ಎಸ್ ತಿಪ್ಪಣ್ಣ ಅವರೇ. ಸಾಕಷ್ಟು ಕರೆಗಳು ಕಾಯ್ತಾ ಇವೆ, ನಂತರ ಕರೆಗಳನ್ನು ತೆಗೆದುಕೊಳ್ಳೋಣ. ಸರಿ, ಈಗ ರಾಷ್ಟ್ರೀಯ ಪ್ರಾಮುಖ್ಯತೆ ಹೊಂದಿದ 5 ಪ್ರಮುಖ ಕೀಟಗಳಲ್ಲಿ ಗೊಣ್ಣೆ ಹುಳ ಒಂದು. ಇದು ನಮ್ಮ ಭಾರತ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲಿ ಐತಿ. ನಮ್ಮ ರಾಜ್ಯದ ಕಬ್ಬು ಬೆಳೆಯುವ ಪ್ರದೇಶಗಳಾದ ಉತ್ತರ ಕರ್ನಾಟಕದ ಬೆಳಗಾವಿ, ಬಾಗಲಕೋಟು, ಬಿಜಾಪುರ, ಬೀದರ್, ಗುಲ್ಬರ್ಗ ಹಾಗೂ ದಕ್ಷಿಣದ ಮಂಡ್ಯದಲ್ಲಿಯೂ ಈ ಗೊಂಡೆ ಹುಳದ ಒಂದು ಸಮಸ್ಯೆ ಕಳೆದ ಒಂದು 15-20 ವರ್ಷದಿಂದ ಕಂಡುಬರ್ತಾ ಇದೆ. ಯಾವಾಗ ಮಳೆ ಕಡಿಮೆ ಆಗ್ತದೆ, ನಾವೇನು ಬರ ಅಂತ ಹೇಳ್ತೇವಲ್ಲ, ಆವಾಗ ಇದರ ಸಮಸ್ಯೆ ಉಲ್ಬಣವಾಗಿ ಇದರಿಂದ ನಮಗೆ ಏನು ನಷ್ಟ ಎಷ್ಟರ ಮಟ್ಟಿಗೆ ಆಗ್ತದೆ ಅಂದರೆ 20-80%. ಕೆಲವೊಂದು ಸರಿ ನಾವು ಇದನ್ನು 100-100 ಹಾನಿಯಾಗಿದ್ದನ್ನು ನೋಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಈ ಗೊಣ್ಣೆ ಹುಳದ ಬಗ್ಗೆ ರೈತರಿಗೆ ಅದರ ಜೀವನ ಚಕ್ರದ ಬಗ್ಗೆ ಸಂಪೂರ್ಣ ಮಾಹಿತಿ ಇರುವುದಿಲ್ಲ. ಯಾಕಂದರೆ ಅವರು ಬರೋದು ಸಾಮಾನ್ಯವಾಗಿ ಜೂನ್ ಜುಲೈದಲ್ಲಿ ಇದರ ಬಾಧೆ ಹೆಚ್ಚಾಗಿದೆ ಅಂತ ಬರ್ತಾರೆ. ಆದರೆ ಇದು ಒಂದು ವಿಶೇಷ ಅಂದರೆ ಮಣ್ಣಿನಲ್ಲಿ ಇರತಕ್ಕಂತಹ ಒಂದು ಕೀಟ, ಇದು ಸಾಯಿಲ್ ಡ್ವೆಲ್ಲಿಂಗ್ ಅಂತ ಹೇಳ್ತೇವೆ. ಇದು ಒಂದೇ ಒಂದು ಹಂತ, ಇದರಲ್ಲಿ ವಯಸ್ಕ ದುಂಬಿ ಏನಿದೆ ಇದು ಒಂದೇ, ಕೆಲವಷ್ಟು ಸಮಯ ಈ ಮಳೆಯಾಶ್ರಿತ ಪ್ರದೇಶದಲ್ಲಿ ಒಂದನೇ ಮಳೆ ಅಂತ ಏನು ಹೇಳ್ತೇವೆ ನಾವು, ಅಡ್ಡ ಮಳೆ ಬಿದ್ದಾಗ ಭೂಮಿಯಿಂದ ಹೊರಗೆ ಬರ್ತೈತೆ. ಅದನ್ನು ಬಿಟ್ಟರೆ ಉಳುಕಿದ ಎಲ್ಲ ಹಂತಗಳು ಮಣ್ಣಲ್ಲೇ ಇರ್ತವೆ. ಹೀಗಾಗಿ ಇದರ ಸಮಸ್ಯೆ ಬಹಳ ಹೆಚ್ಚಾಗಿದೆ. ತೆಗೆದುಕೊಳ್ಳೋಣ. ಓಕೆ, ಹಲೋ, ಮಾತಾಡಿ ಮಾತಾಡಿ. ಬಸವರಾಜ್ ಮಾತಾಡ್ಬಿಟ್ಟು ಹೇಳ್ರಿ. ನಮ್ ಕಬ್ರಿ ಸರ್ ಬಿಳಕ ಹುಳ ಆಗೈತ್ರ ಧ್ವನಿವಾರ, ಅದನ್ನ ಸಾಬೂನ್ ಪುಡಿ ಹಾಕಿ ಹೊಡೆದ ಸರ್, ಅರ್ಧ ಸತ್ತತ್ರ ಅರ್ಧ ಇಲ್ರಿ, ಸದಕ್ಕೆ ಪಕ್ಕ ಸತ್ತಿಲ್ರಿ. ಅದು ಅಲ್ಲ, ಸಾಬೂನಿನ ಪುಡಿ ಹೊಡೆದೇನಂದ್ರಲ್ಲ, ಯಾವಾಗ ಹೊಡೆದ್ರಿ? ಎಷ್ಟು ತಿಂಗಳ ಕಬ್ಬು ಇದೆ ಅಂದ್ರೆ? ಈಗ ಒಂದ್ 8 ಕಬ್ಬು ಸರ್. 8 ಕಬ್ಬು ಇದೆ ಈಗ ಬಂದೈತೆ ನಿಮ್ಗೆ ಗೊಂಡೆ ಹುಳ. ಯಾವೂರು ತಮ್ದು? ನಮ್ದು ಇಲ್ಲಿ ಕಿತ್ತೂರ್ ತಾಲೂಕು ಸರ್, ದಾಸ್ತಿಕೊಪ್ಪ. ದಾಸ್ತಿಕೊಪ್ಪ ಇಲ್ಲಿ ಕಿತ್ತೂರ್ ಹತ್ರ. ನೀವು ಈಗ ಹೊಡೆದಿರಿ ಅಂದ್ರೆ ಮೂರನೇ ಹಂತದೊಳಗೆ ಇರ್ತೈತಿ ಈಗ ಹೆಚ್ಚು ಕಡಿಮೆ. ಪಂಚಮಿ ಸುತ್ತ ಬರ್ತಾರ, ಪಂಚಮಿ ಸುತ್ತಲ ಅಂದ್ರ ನಿಮಗೆ ಕಂಡು ಬರೋದು ಯಾವಾಗ ಅಂದ್ರೆ ಕಬ್ಬು ಏನು ಹಳದಿಯಾಗಿ ಒಣಗ್ತೈತಲ್ಲ ಅಲ್ಲೆಲ್ಲೇ, ಆವಾಗ ನೀವು ಹತೋಟಿ ಕ್ರಮ ತಗೊಳಕ್ಕೆ ಹೋಗ್ತೀರಿ. ರಾಸಾಯನಿಕ ಇರ್ಬೋದು, ಜೈವಿಕ ಇರ್ಬೋದು, ಯಾವುದೇ ಇದನ್ನ ನೀವು ಮಾಡಬೇಕಾದ್ರೆ ಪ್ರಾರಂಭಿಕವಾಗಿ ಮಾಡಬೇಕು. ಫೆಬ್ರವರಿ ಮಾರ್ಚ್ ತಿಂಗಳದೊಳಗೆ ಇದಕ್ಕೆ ನೀವು ಮುಂಜಾಗ್ರತಾ ಕ್ರಮಗಳು ಅಂತ ಹೇಳ್ತೇವೆ ನಾವು, ಕ್ಯೂರೇಟಿವ್ ಅಂದರೆ ಇದು ಪ್ರಿವೆಂಟಿವ್ ಮೇಜರ್ಸು ಕ್ಯೂರೇಟಿವ್ ಅಂತ ಹೇಳ್ತೇವಲ್ಲ, ಮುಂಜಾಗ್ರತಾ ಕ್ರಮಗಳನ್ನು ತೊಗೋಬೇಕು. ಈಗ ನೀವು ತೊಗೊಂಡದ್ದು ಬಂದದ್ದು ಮೂರನೇ ಹಂತ, ಹುಳ ನೋಡಿರಲಿ ನೀವು. ಅದ ಸರ್, ಅದು ಫೆಬ್ರವರಿ ತಿಂಗಳ ಕಬ್ಬು ಕೇಳಿದ್ರೆ ಸರ್, ಈಗ ಬೆಳವಣಿಗೆ ಬೈತಾರೆ ಪಂಚಮಿ ಸರ್, ಆಗಸ್ಟ್ ತಿಂಗಳಾಗ ರೀ. ಆಗಸ್ಟ್ ತಿಂಗಳದಾಗ ಮೂರನೇ ಹಂತ ತಲುಪಿರ್ತೈತೆ, ಅದು ಎರಡನೇ ಹಂತ ಬಿಟ್ಟು ಕಂಡು ಬರೋದಿಲ್ಲ ನಿಮ್ಗೆ. ಅದನ್ನೇ ಹೇಳಿದೆ, ಇದು ಮಣ್ಣೊಳಗಿರೋದು. ಇದರದ್ದು ಒಂದೇ ಒಂದು ಹಂತ ಅಂದ್ರೆ ದುಂಬಿ ಅಂತ ಏನು ಬರ್ತೈತಲ್ಲ, ಇದು ಮಳೆಯಾಶ್ರಿತ ಪ್ರದೇಶದೊಳಗೆ ಮಳೆ ಬಿದ್ದಾಗ ಭೂಮಿಯಿಂದ ಹೊರಗಡೆ ಬರ್ತೈತಿ. ಬಂದ ಏನ್ ಮಾಡ್ತೈತಿ ನಿಮ್ಗೆ ಗೊತ್ತು, ನಿಮ್ಮ ಹೊಲದ ಬದುವಿನ ಸುತ್ತಲ ಇರ್ತಾವಲ್ಲ ಬೇವಿನ ಗಿಡ, ಜಾಲಿ ಗಿಡ, ಆದ್ರೆ ಎಲ್ಲಿ ತಿಂತೈತಿ ಇದು ದುಂಬಿ, ಬೇರೆ ತಿನ್ನೋದಿಲ್ಲ. ಇದು ಹೆಣ್ಣು ಮತ್ತು ಗಂಡು ಸಂಯೋಗ ಹೊಂದಿ ಭೂಮಿಯೊಳಗೆ ಏನು ಮಣ್ಣು ಮೊಟ್ಟೆ ಇಡ್ತೈತಲ್ಲ ತತ್ತಿ, ಆ ತತ್ತಿ ಒಡೆದು ಒಂದನೇ ಹಂತದ ಮರಿ ಬರ್ತೈತಿ ಒಂದು 8 ಆದಮೇಲೆ. ಆ ಒಂದನೇ ಹಂತದ ಮರಿ ಯಾವುದೇ ಬೆಳೆ ಬೇರುಗಳನ್ನು ತಿನ್ನೋದಿಲ್ಲ, ಅದು ಪರಿ ಬಿಟ್ಟು ಎರಡನೇ ಹಂತಕ್ಕೆ ಹೋಗತ್ತಲ್ಲ. ಈಗೇನ್ ತಾವು ಹೇಳಿದ್ರಿ ಜುಲೈ ಆಗಸ್ಟ್ ಅಂತ, ಆವಾಗ 2-3 ಹಂತಕ್ಕೆ ಹೋಗಿರ್ತೈತಿ. ಅದರದ್ದು ಚರ್ಮ ಆವಾಗ ದಪ್ಪ ಆಗಿರ್ತೈತಿ ಅಂದ್ರೆ ಬಿರುಸಾಗಿರ್ತೈತಿ. ಆವಾಗ ನೀವು ಯಾವುದೇ ಔಷಧ ರಾಸಾಯನಿಕ ಔಷಧ ಹಾಕಿದ್ರು ಸಮರ್ಪಕವಾಗಿ ಹತೋಟಿ ಮಾಡೋಕ್ಕಾಗಲ್ಲ. ಮಣ್ಣು ನಿಮ್ಮದು ಎರೆ ಮಣ್ಣು ಇತ್ತು, ಕಪ್ಪು ಮಣ್ಣು ಅಂದರೆ ನೀರು ನಿಲ್ಲಿಸ್ಬೋದು ಅಲ್ಲಲ್ಲೇ ಮಡಿ ಕಟ್ಟಿ. ಮಸಾರಿ ಮಣ್ಣಿನೊಳಗೆ ಇದರ ಸಮಸ್ಯೆ ಹೆಚ್ಚು, ಯಾಕಂದ್ರೆ ನೀರು ನಿಲ್ಲುವುದಿಲ್ಲ ಅಲ್ಲೇ. ನೀವು ಕಬ್ಬಿಗೆ ಏನು ನೀರು ಹಾಸ್ತೀರಿ, ಮಳೆಗಾಲದಾಗ ಬಂದದ್ದು ನೀರು ಬೆಳೆಗೆ ಇದಾಗ್ತೈತಿ. ಅದಕ್ಕೆ ನೀವು ಇನ್ನು ಮುಂದಿನ ಹಂಗಾಮ ಏನು ಮಾಡ್ತಿರಲಿಲ್ಲ, ಪ್ರಾರಂಭದೊಳಗೆ ಇದಕ್ಕೆ ಕೆಲವೊಂದು ಇದಾವೆ ಅವನ್ನ ಹೇಳ್ತೇನೆ ನಾನು, ನನ್ನ ನಂಬರ್ ಕೊಟ್ಟಿರ್ತಾರೆ ನಿಮ್ಗೆ, ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಹೇಳ್ತೇನೆ ನಿಮ್ಗೆ. ಹತೋಟಿ ಮಾಡಕ್ಕೆ ಹಾಂ, ಈಗ ಹತೋಟಿ ಮಾಡ್ಬೋದು ನೀವು ಅದರ ಜೀವನ ಚಕ್ರ ತಗೊಂಡ್ರೆ ತಿಳ್ಕೊಂಡ್ರೆ. ಅಲ್ಲ ಔಷಧ ಅದಾವು ಜೈವಿಕ ಇದೆ ಐತಿ ನಮ್ಮ ಯೂನಿವರ್ಸಿಟಿಯಾಗ ಮೆಟ್ರೈಜಿಯಂ ಅಂತ. ಸಮಗ್ರ ಪೀಡೆ ನಿರ್ವಹಣೆ ಕ್ರಮಗಳನ್ನ ಮಾಡಬೇಕು, ಸಾಮೂಹಿಕವಾಗಿ ಮಾಡಬೇಕು. ನೀವು ನಿಮ್ ಬಾಜುಕಿನ ರೈತರು ಬಿಟ್ಟರು ನೀವು ಮಾಡಿದ್ರೆ ಅಂದ್ರೆ ಹತೋಟಿ ಆಗುದಿಲ್ಲ ಇದು. ಇಲ್ಲ ನಿಮ್ಗೆ ಹೇಳ್ತೇನೆ, ಅದಕ್ಕೆ ಬೇವಿನ ಹಿಂಡಿ ಹಾಕ್ಬೇಕು, ಎಣ್ಣೆ ಹೊಡಿಯಂಗಿಲ್ಲ. ಕೆಲವು ರಾಸಾಯನಿಕ ಕೀಟನಾಶಕಗಳು ಅದಾವು, ಅವನ್ನ ನೀವು ಯಾವಾಗ ಬಳಸಬೇಕು ಅವಾಗ ಬಳಸಿದ್ರೆ ಅಷ್ಟೇ ಹತೋಟಿ ಆಗ್ತೈತಿ. ಮೂರನೇ ಹಂತಕ್ಕೆ ಹೋದಾಗ ಮಾಡಿದ್ರೆ ಆಗುದಿಲ್ಲ. ಮಾತಾಡಿ ಮಾತಾಡಿ. ಹಲೋ, ಹಲೋ, ನಾ ಲಕ್ಷ್ಮೀನಾಚಾರ್ ದೈವಜ್ಞ ಅಂತ ಮಾತಾಡೋದು ರೀ. ಹೇಳಿ. ಇಲ್ಲಿ ಹಿರೂರ್ ಸಂವತ್ ತಾಲೂಕು ಹಿರೂರ್ ಗ್ರಾಮದಿಂದ ಮಾತಾಡೋದು ರೀ. ಮೆಟ್ರೋಜಿಮ್ ನೀವು ಈ ಸರಬರಾಜು ಯಾಕೆ ಮಾಡಬಲ್ಲ ನಿಮ್ ಇದರಿಂದ ಕೃಷಿ ಇಲಾಖೆದಿಂದ? ನಮ್ದು ಕೃಷಿ ಇಲಾಖೆ ಅಲ್ಲ, ಕೃಷಿ ವಿಶ್ವವಿದ್ಯಾಲಯ ನಮ್ದು. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಏನ್ ಮೊನ್ನೆ ಕೃಷಿ ಮೇಳ ಆಯ್ತಲ್ಲ ನೋಡಿದ್ರಲ್ಲ, ಅಲ್ಲೇ ನೀವು ಬಂದ್ರೆ ಸಿಗ್ತೈತೆ. ನಮ್ಮ ಸಾವಯವ ಕೃಷಿ ಸಂಸ್ಥೆ ಅಂತಿದೆ, ಮೆಟ್ರೈಜಿಯಂ ಕೊಡ್ತಾರೆ, ಅಲ್ಲೇ ತಯಾರು ಮಾಡ್ತಾರ, ನಿಮ್ಗೆ ಸಿಗ್ತೈತೆ. ಕೃಷಿ ದ್ರವ ರೂಪದ ಪುಡಿ ರೂಪದಲ್ಲಿ ಸಿಗ್ತೈತೆ ನಮ್ಮಲ್ಲಿ. ಹೌದ್ರಿ? ಹೌದು, ಪುಡಿ ರೂಪದಲ್ಲಿ ಸಿಗ್ತೈತೆ. ಮಾಡ್ಯಾರಪ್ಪ ಪ್ರೈವೇಟ್ ಕೆಲವು ಖಾಸಗಿ ಕಂಪನಿ ಒಳಗ ಲಿಕ್ವಿಡ್ ಫಾರ್ಮುಲೇಷನ್ಸ್ ಅದಾವ. ಅಂದ್ರೆ ಈ ಡ್ರಿಪ್ ನಾಗ ಏನ್ ಬೆಳಿತಿರ್ತಿರ್ಲಿಲ್ಲ ನೀವು ಕಬ್ಬು ಡ್ರಿಪ್ ಮುಖಾಂತರ ನೀರಾವರಿ ಮಾಡ್ತಿರಲ್ಲ ಅಲ್ಲಿ, ಅದು ನಿಮ್ಗೆ ಪ್ರೈವೇಟ್ ಕಂಪನಿ ಒಳಗೆ ಸಿಗ್ತೈತೆ. ಮೆಟ್ರೈಜಿಯಂ ಲಿಕ್ವಿಡ್ ಫಾರ್ಮುಲೇಷನ್ ಕೂಡ ಅಂದ್ರೆ ಕೊಡ್ತಾರೆ. ಅಂದ್ರೆ ನಾವು ಈ ಪುಡಿ ರೂಪದಾಗ ತಂದು 15 ಸಗಣಿ ಗೊಬ್ಬರ ಕುಡಿಸಿ ಹಾಕಿ ಇದನ್ನೆಲ್ಲ ಮಾಡಿ ಮುಂಗಾರಿ ಮಳಿ ನಾವು ಕಬ್ಬು ಹಚ್ಚಕ್ಕಿಂತ ಪೂರ್ವದಾಗ ಹಾಕ್ತೇವ್ರಿ. ಡೊಂಗುಳ ಇಲ್ಲ, ಡೊಂಗುಳ ನಮ್ಗೇನ್ ಇಲ್ರಿ, ಬಾಳ ಬಾಧೆ ಇಲ್ಲ ಬರ್ದೇನ. ಆದ್ರ ಆಜುಬಾಜು ಅವ್ರು ಮಾಡುದಿಲ್ಲ ಅಲ್ಲಿ ಅವ್ರ ಹೊಲ್ಲಾಗ ಅದಾವ. ಕರೆ, ಅಂದ್ರೆ ನೀವು ಇದನ್ನ ಮಾಡ ಬಾಜುದವ್ರು ಮಾಡೋದಿಲ್ಲ ಅಂದ್ರೆ ನೀವು ಇದನ್ನ ಮಾಡ್ಕೊಂತ ಹೋಗ್ಬಿಡ್ರಿ. ಈಗೇನ್ ನೀವು ಕೇಳಿದ್ರಲ್ಲ ಇದನ್ನೇನ್ ಲಿಕ್ವಿಡ್ ಫಾರ್ಮುಲೇಷನ್ ಕೇಳಿದ್ರಲ್ಲ, ಇದನ್ನ ನೀವು ಮಾಡ್ಕೊಂತ ಹೋಗ್ರಿ. ನಿಮ್ಗೆ ಬಾಜುದವ್ರು ಮಾಡ್ಲಿಕ್ರೆ ನೀವು ನಿಮ್ಮ ಬೆಳೆ ಹತೋಟಿ ಮಾಡ್ಬೋದು ಈ ಕೀಟವನ್ನು. ಆಯ್ತು, ಹುಡುಕಿದವ್ರಿಗೂ ನೀವು ಬಾಜುದವ್ರಿಗೂ ಹೇಳ್ರಿ. ಇಲ್ಲ, ಪ್ರೈವೇಟ್ ಕಂಪನಿಯಾಗಿಂದ ನಮ್ಗೆ ಹೇಳಕ್ ಬರೋದಿಲ್ಲ. ಈಗ ನಮ್ಮ ಯೂನಿವರ್ಸಿಟಿಯಾಗ ಅಂಕರು ನಿಮ್ಗೆ ಫ್ರೆಶ್ ಇದನ್ನ ಮೆಟ್ರೈಜಿಯಂ ಕೊಡ್ತಾರೆ. ಇಲ್ಲೇ ಅಗ್ರಿ ಯೂನಿವರ್ಸಿಟಿ ನೀವು ಸೌದತ್ತಿ ಅಲ್ಲ, ಇಲ್ಲೇ 30 ಕಿಲೋಮೀಟರ್ ಆಕೈತಿ ನಮ್ದು. ಧಾರವಾಡ ಅಗ್ರಿ ಯೂನಿವರ್ಸಿಟಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಸಾವಯವ ಕೃಷಿ ಸಂಸ್ಥೆ ಅಂತ ಐತಿ ನಮ್ದು ಇದು. ಅಲ್ಲಿ ಬಂದು ನೀವು ಕೃಷಿ ಸಂಸ್ಥೆ ಅಲ್ಲಿ ಬರ್ರಿ, ನಿಮ್ಗೆ ಸಿಗ್ತೈತಿ. ಅಲ್ಲ, ಯಾವ್ಯಾವ ಟೈಮ್ ಸಿಗ್ತಾವ ಸರ್ ಅಲ್ಲಿ? ಎಲ್ಲ ಟೈಮ್ ಸಿಗ್ತೈತಿ ನಿಮ್ಗೆ. ಸೋಮವಾರದಿಂದ ನಿಮ್ಗೆ ಶನಿವಾರ ಮಟ್ಟ ಬೆಳಿಗ್ಗೆ 9-5, ಶನಿವಾರ 9-1 ಒಳಗೆ ಬಂದ್ರೆ ಸಿಗ್ತೈತಿ. ಆಯ್ತು ಸರ್. ಅಂದ್ರೆ ಹಂಗಾಮದ ಹಾಕ್ಬೇಕು ಅಂತ ಹಿಂಗೆ ಹಂಗಾಮಿಲ್ಲ, ನೀವು ಕಬ್ಬು ಬೆಳೆಯೋರು ಮಾರ್ಚ್ ಏಪ್ರಿಲ್ ದೊಳಗೆ ಹಾಕೋಬೇಕು ನೀವು. ಫೆಬ್ರವರಿ ಅದಕ್ಕಿಂತ ಮೊದಲ ಹಾಕ್ತೇವ್ರಿ ಸರ್. ಹಾಕಿದ್ರೆ 2 ಅಂಶ, 1 ಸಾವಯವ ವಸ್ತು ಇರ್ಬೇಕು, ತೇವಾಂಶ ಇರ್ಬೇಕು. ತೇವಾಂಶ ಇದ್ದ ಕಬ್ಬು ಮೆಟ್ಟೋಕ್ಕಿಂತ ಮುಂಚೆ ಹಾಕ್ತೇವ್ರಿ ಸರ್, ಹಾಕಿದ್ರೆ ನೀರು ಬಿಟ್ಟು ಕಬ್ಬು ಮೆಟ್ಟೇ ಬಿಡ್ತೇವ್ರಿ ನಾವು. ಆಯ್ತು, ಅದಕ್ಕೆ ನಿಮ್ಮಲ್ಲಿ ಹತೋಟಿ ಆಗೈತಿ. ಇದನ್ನ ನಿಮ್ಮ ಬಾಜು ರೈತರಿಗೂ ಹೇಳ್ರಿ. ಎಣ್ಣೆ ಹೊಡ್ಯಾಕ ತಯಾರು ಮಾಡ್ಯಾರಿ? ಎಣ್ಣೆ ಹೊಡೆಯಂಗಿಲ್ಲ, ಇದಕ್ಕ ಮಣ್ಣಾಗಿರ್ತೈತಿ, ಎಣ್ಣೆಯಿಂದ ಕಂಟ್ರೋಲ್ ಆಗುದಿಲ್ರಿ ಇದು. ಈಗ ಕಂಪನಿ ಅವ್ರು ಬಂದ ಪ್ರಚಾರ ಮಾಡಾಕತ್ತಾರ ಈಗ, ಎಣ್ಣೆ ಹೊಡ್ರಿ ಎಣ್ಣೆ ಹೊಡ್ರಿ ಎಲ್ಲ ಮಾಡ್ತಾರ, ಆಗುದಿಲ್ಲ. ಅದರಿಂದ ಏನು ಉಪಯೋಗ ಆಗೋದಿಲ್ಲ, ಆಗುಲ್ಲ ಅಂತೀರ. ತಾತ್ಪೂರ್ತಿಕ ವಿಧಾನ. ತಾತ್ಪೂರ್ತಿಕನೂ ಅಲ್ಲ ಅದು, ಇದು ಭೂಮಿ ಒಳಗಿರ್ತ. ಧನ್ಯವಾದಗಳು, ಮತ್ತೊಬ್ಬರಿಗೆ ಅವಕಾಶ ಕೊಡೋಣ. ಹಲೋ, ಹಾ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ ಸರ್. ಸತೀಶ್ ತೇರ್ದಾಳೆ ಅಂತ, ಕಬ್ಬೂರಿಂದ. ಹಾ ಸರ್, ನಾನು ಮೆಟ್ರಾಜಿಯಂ ಬಳಸ್ತಾ ಇದ್ದೀನಿ ಒಂದು 11ನೇ ವರ್ಷ. ಹಾ ಸರಿ. ನಿಮ್ಮಲ್ಲಿಂದಾನೆ ತರ್ತಾ ಇರೋ ಸಂಕೇಶ್ವರ, ಮೊದಲು ನೀವು ಇದ್ದಾಗಿಂದ ಒಳ್ಳೆ ರಿಸಲ್ಟ್ ಸರ್. ಸರ್, ಗೊನ್ನೆ ಒಳಕ್ ಮೆಟ್ರಾಜಿಯಂ ಹಾಕೊಂಡ್ರೆ ಕಡಿಮೆ ಖರ್ಚಿನಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಎಲ್ಲ ರೀತಿ ಕಬ್ಬಿನ ಬೇಸಾಯ ಮಾಡಬಹುದು. ಹೌದು, ಅದು ರೈತರಿಗೆ ಅದರ ಬಗ್ಗೆ ಅವೇರ್ನೆಸ್ ಇಲ್ಲ ಸರ್, ಹೇಳಿದ್ರೆ ಸರಿಯಾಗಿ ಫಾಲೋ ಮಾಡಲ್ಲ ಸರ್, ಅದು ತೇವಾಂಶ ಹಾಕೋಬೇಕು. ಸಾವಯವ ವಸ್ತು ಇರ್ಬೇಕು ಅದರಲ್ಲಿ ಭೂಮಿಯಲ್ಲಿ. ನಾವ್ ಏನಾದ್ರೂ ರಾಸಾಯನಿಕ ಕುಡ್ತೀವಿ ಅಂದ್ರೆ ಒಂದ್ 30 ದಿನ ನಾವು ಮೆಟ್ರಾಜಿಯಂ ಕುಡಿದ್ಕೋದಕ್ಕೂ ವ್ಯತ್ಯಾಸ ಇರಬೇಕು. ಹೌದು ಹೌದು, ಎರಡು ಕೂಡಿಸಿ ಕೊಡೋಂಗಿಲ್ಲ, ಮಾಡದೆ ಇರೋದ್ರಿಂದಾನೇ ಕಬ್ಬಿನಲ್ಲಿ ಲಾಸ್ ಆಗ್ತಾ ಇದ್ದಾರೆ ರೈತರು. ಹೌದು ಹೌದು, ಇದ್ರದ್ದು ನಾವು ಈಗ ಕಳೆದ ಒಂದು 15-20 ವರ್ಷದಿಂದ ಇದ್ರ ಬಗ್ಗೆ ನಿಮ್ಮ ಬೆಳಗಾವಿ ಜಿಲ್ಲೆ ಏನ್ ಹೇಳಿದ್ರಿ ನೀವು, ಕಬ್ಬೂರು, ಉಮರಾಣಿ, ಸದಲಗ, ಅಲ್ಲೆಲ್ಲ ಇದ್ರದ್ದು ಸಕ್ಕರೆ ಕಾರ್ಖಾನೆಯವರು ಮಾಡ್ಯಾರ ಇದನ್ನು ಮೆಟ್ರೈಜಿಯಮ್ದು. ನೀವು ರೈತರಿಂದ ರೈತರಿಗೆ ಇದು ಇದಾಗ್ತಂದ್ರೆ ಹತೋಟಿ ಆಗ್ತದೆ. ಇದು ನಮ್ಗೆ ನೀವು ಇಲ್ಲಿ ನಮ್ಮ ಈ ಸಂಕೇಶ್ವರ ಹತ್ರ ಏನ್ ಬ್ರಾಂಚ್ ಇದೆ ಸರ್, ಹೆಲ್ಪ್ ಆಯ್ತು ಸರ್ ನಮ್ಗೆ. ಧಾರವಾಡ ಅಥವಾ ಮತ್ತೊಂದು ಯೂನಿವರ್ಸಿಟಿ ಹೋಗ್ತಿರೋದು ನಮ್ಗೆ ತುಂಬಾ ಕಷ್ಟ. ಕರೆಕ್ಟ್ ಕರೆಕ್ಟ್, ನಿಮ್ಗೆ ಅಲ್ಲಿ ಸಂಕೇಶ್ವರಕ್ಕೂ ಐತಿ, ಅರಭಾವಿ ಒಳಗೂ ಐತಿ, ಈ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಏನಿದೆ ಅಲ್ಲ ಅಲ್ಲಿನೂ ಸಿಗ್ತೈತಿ. ಮಾಡಿದೀನಿ ಸರ್, ಸಂಕೇಶ್ವರ ತರ ನನಗೆ ರಿಸಲ್ಟ್ ಸಿಗ್ಲಿಲ್ಲ ಸರ್. ಯಾಕೆ ಸಿಗ್ಲಿಲ್ಲ ಅಂದ್ರೆ ನಮ್ ಬಿ ಎಸ್ ಸಿ ಅಗ್ರಿ ಹುಡುಗರು ರೆಡಿ ಮಾಡಿರೋದು. ಆಯ್ತು, ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದಾಗ ತಗೋರಿ, ಸಂಕೇಶ್ವರದಾಗ ತಗೋರಿ, ಅದು ನಮ್ದ ಯೂನಿವರ್ಸಿಟಿ ಇದೆ. ಅದು ಧಾರವಾಡದಿಂದ ತರಿಸಿರ್ತೀನಿ ಸರ್, ವರ್ಷಕ್ಕೆ ಒಂದು 50 ಕೆಜಿ ಬಳಸ್ತೀನಿ ಸರ್ ನಾನು. ಒಳ್ಳೇದು ಒಳ್ಳೇದು, ಒಳ್ಳೆ ಒಂದು ರಿಸಲ್ಟ್ ಇರುವಂತ ಒಂದು ನಮ್ಮ ಕಡಿಮೆ ಖರ್ಚಿನಲ್ಲಿ ಸಿಗುವಂತ ಒಂದು ಗೊಬ್ಬರ ಅಂದ್ರೆ ಗೊಬ್ಬರ ಜೈವಿಕ ಕೀಟನಾಶಕ. ಅದಕ್ಕೆ ಭೂಮ್ಯಾಗ ಸ್ವಲ್ಪ ಸಾವಯವ ಪದಾರ್ಥ ಸ್ವಲ್ಪ ಹೆಚ್ಚಿನ ಪ್ರಮಾಣದಾಗ ಇತ್ತಂದ್ರೆ ಅದು ಭೂಮ್ಯಾಗೆ ಬೆಳ್ಕೋತ್ ಹೆಚ್ಚಿಗೆ ಹಾಕೋತ್ ಹೋಗ್ತೈತಿ. ಅದನ್ನು ಸರ್ ಏನಾಗಲ್ರಿ, ನಮ್ಮ ಆಜು ಬಾಜು ಬಳಸಂಗಿಲ್ಲಲ್ಲ ಸರ್. ಅವರಿಗೂ ನೀವು ಸ್ವಲ್ಪ ಮನವರಿಕೆ ಮಾಡಿಕೊಡ್ರಿ. ನಿಮ್ಮ ಸಾಮೂಹಿಕವಾಗಿ ಎಲ್ಲ ರೈತರಿಗೂ ಒಂದು ತರಬೇತಿ ಆಯ್ತು ಅಂದ್ರೆ ಚಲೋ ಆಗ್ತದೆ. ನೀವು ಅವ್ರಿಗೆ ಸಹಕಾರ ಮಾಡಿ ಮತ್ತೊಬ್ಬರಿಗೆ ಅವಕಾಶ ಕೊಡೋಣ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಧನ್ಯವಾದಗಳು. ಹಾ ನಮಸ್ಕಾರ, ಹೇಳಿ, ಆಕಾಶವಾಣಿ ಧಾರವಾಡ ಇದು, ಹೇಳಿ. ಹಲೋ ಸರ್. ಹಾ ಹೇಳ್ರಿ. ನಾವು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಪಡಬೇಕೂಡದಿಂದ ಮಾತಾಡೋದು ಸರ್. ಹಾ ಹೇಳ್ರಿ. ಇದ್ರಿ ನೀವು ಈಗ ಜೈವಿಕ ಇದನ್ನ ಹೇಳಿಲ್ಲ ಅದನ್ರಿ ಔಷಧ್ರಿ. ಆದ್ರಿ ಈಗ ನಾವು ಅದನ್ನ ಭೂಮ್ಯಾಗ ಹಾಕಿದ್ನಂತರ್ರಿ, ಈಗ ನಾವು ಕಸದ ಔಷಧ ಆಗ್ಲಿ ಮತ್ತೆ ಯಾವ್ದಾರ ಸ್ಪ್ರೇ ಮಾಡ್ತೀವಿ ಕಳೆನಾಶಕಗಳ, ಅದರಿಂದ ಅದ ಬದುಕ್ತೈತೋ ಇದಾಗತ್ತೋ ನಡೀತೈತಿಲ್ರಿ? ಇದು ಭೂಮಿ ಒಳಗಡೆ ಇರ್ತೈತ್ರಿ, ನೀವು ಔಷಧ ಮೇಲೆ ಹೊಡಿತೀರಿ, ಹುಳಕ್ಕೇನು ಆಗೋದಿಲ್ಲ, ಇದಕ್ಕೇನೋ ಔಷಧಕ್ಕೇನು ಇದು ಆಗೋದಿಲ್ಲ. ಯಾಕಂದ್ರೆ ಇದು ಭೂಮಿ ಒಳಗಡೆ ಗೊಬ್ಬರ ಸಾವಯವ ಪದಾರ್ಥ ಮ್ಯಾಗ ಬೆಳ್ಕೋತಾ ಹುಳ ಇದ್ದಲ್ಲಿ ಅದಕ್ಕೆ ಟಚ್ ಹಾಕೋತ ಭೂಮಿ ಕೆಳಗಡೆ ಇರ್ತೈತಿ. ನೀವು ಕಸದ ಔಷಧ ಹೊಡೆದ್ರೆ ಕಸ ಮೇಲ್ಗಡೆ ಇರ್ತೈತಿ, ಅದಕ್ಕೆ ಇದಕ್ಕೇನು ಸಂಬಂಧ ಆಗೋದಿಲ್ಲ. ಏನ್ ತೊಂದರೆ ತೊಂದರೆ ನಿಮ್ಮ ಕಸ ಯಾವಾಗ ಇರ್ತೈತಲ್ಲ, ಈ ಹುಳ ಬರೋದು ನಿಮ್ದು ರಾಯಭಾಗದಾಗ ಫೆಬ್ರವರಿ ಒಳಗೆ ಹಾಕ್ಬೇಕು ಇದನ್ನ ಮೆಟ್ರೈಜಿಯಂ. ನೀವು ಕಸದ ಔಷಧ ಮುಂದೆ ಹೊಡಿತೀರಿ ಮಳೆಗಾಲದಾಗ. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಹುಳ ಬರೋದು ನಿಮ್ ಬೆಳಗಾವಿ ಜಿಲ್ಲೆ ಒಳಗೆ ಫೆಬ್ರವರಿ ಮಾರ್ಚ್ ಅಂದ್ರೆ ಮುಗಿದು ಹೋಗಿರ್ತೈತೆ. ಅದ್ರದ್ದು ಕಬ್ಬಿನ ಒಳಗೆ ಹುಳ ಸಣ್ಣದಿರುವಾಗ ಹಾಕಿದ್ರೆ ಚಲೋ ಅವಾಗ ಹಾಕ್ಬೇಕು. ನಿಮ್ ಕಸ ಬರೋದು ಮುಂದೆ ಮಳೆ ಆದ್ಮೇಲೆ ಅಥವಾ ನೀರು ಈ ಮೆಳ್ಳಿ ಗೊಬ್ಬರ ಹಾಕ್ತಿರಲ್ಲ ಅವಾಗ ಬರ್ತೈತಿ. ಅದಕ್ಕೆ ಇದಕ್ಕೆ ಏನು ಇದಿಲ್ಲ, ಎರಡೂ ಒಂದೇ ಟೈಮಿಗೆ ಆಗೋದಿಲ್ಲ. ನೀವು ಮೊದಲು ಫೆಬ್ರವರಿ ಒಳಗೆ ಹಾಕೋರಿ. ಅದೇ ಫೆಬ್ರವರಿ ಒಳಗೆ ಹಾಕೋರಿ, ಮುಂದೆ ನೀವು ಒಂದ್ 2 ತಿಂಗಳು ಬಿಟ್ಟು ಕಸ ಬಂದ ಕಸದ ಔಷಧ ಹೊಡಿರಿ ಕಳೆನಾಶಕ. ಮೆಟ್ರೈಜಿಯಂ ಹಾಕೋದ್ರಿಂದ ನಿರ್ವಹಣೆ ಆಗ್ತಾನ್ರಿ ಪ್ರೊಫೆಸರ್? ಆರಂಭದೊಳಗ ನಾವು ಮೆಟ್ರೈಜಿಯಂ ಹಾಕೋದ್ರಿಂದ ಎಷ್ಟೋ ನಿರ್ವಹಣೆ ಆಗ್ತದೆ. ಬೆಳಗಾವಿ ಹುಳ ಸಣ್ಣದಿರುವಾಗ್ಲೇ ಸತ್ತ ಹೋಗ್ಬಿಟ್ರೆ ಹಂಗಾಗಿ ಖಂಡಿತವಾಗಿ ಗೊಂಡೆ ಒಳಗೆ ನಿರ್ವಹಣೆ ಆಗ್ತದೆ. ಫೆಬ್ರವರಿ ಮಾರ್ಚ್ ನೊಳಗೆ ಹಾಕೋಬೇಕು ನೀವು ಮೆಟ್ರೈಜಿಯಂ. ಈಗ ಉಳಿಕಿದ ಬೆಳೆ ಏನದಾವಲ್ಲ ಮಳೆ ಆಶ್ರಿತ, ಅವು ಜೂನ್ ಜುಲೈದಾಗ ಹಾಕೋದು. ಅದು ನಿಮ್ಮದು ಬೆಳಗಾವಿ ಬಾಗಲಕೋಟೆ ಒಳಗೆ ಫೆಬ್ರವರಿ ಒಳಗೆ ಹಾಕ್ಬೇಕು. ನೀರಾವರಿ ನೀರಾವರಿ ಪ್ರದೇಶ ಅದು ನೀರಾವರಿ ಪ್ರದೇಶ. ಆದ್ರೆ ಇವಕ್ಕೆ ಈಗ ಆ ತರ ಒಂದ್ ಯಾವ್ದಾರ ಕಬ್ಬಿನ ಜಾತಿನ ಹಂಗ ಇಲ್ಲ ಸರ್, ಇದು ನಿಯಂತ್ರಣ ಜಾತಿ ಐತಿ, ಅದನ್ನ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಶಿಫಾರಸು ಮಾಡೋದಿಲ್ಲ. ಈಗ ನಿಮ್ಮಲ್ಲಿ ಐತಿ ರಾಯಭಾಗದಾಗ COM ದೋಸೆ ಪಾಸೆಟ್ ಅಂತಿರಲ್ಲ 265, ಅದಕ್ಕೆ ಬಂದರೂ ತಡ್ಕೊಳ್ಳುವಂತ ಶಕ್ತಿ ಐತಿ. ಹೌದು, ನಿಮ್ಗೆ ಗೊತ್ತು 100 ಟನ್ ಬೆಳಿತೀರಿ ನೀವು ಅದನ್ನ ಎಕರೆಕ. ಅದು ನಾವು ಶಿಫಾರಸು ಮಾಡಿಲ್ಲ ಮಹಾರಾಷ್ಟ್ರದ್ದು, ಅದಕ್ಕೆ ಕೆಲವೊಂದು ಇದಾವ ರೋಗ, ಅದು ನಮ್ಮ ವಿಶ್ವವಿದ್ಯಾಲಯದಿಂದ ಮಾಡಿಲ್ಲ. ಆದ್ರೆ ಗೊಣ್ಣೆ ಹುಳದ ಒಂದು ಬಾಧೆಯನ್ನು ತಡ್ಕೊಳ್ಳುವಂತ ಸಾಮರ್ಥ್ಯ ಆ ತಡಿ ಹೊಂದೈತಿ. ನಿಮ್ಮ ಫ್ಯಾಕ್ಟ್ರಿಯವ್ರು ತಗೊಂಡ್ರೆ ಅದನ್ನ ಹಚ್ಚ 1374 ಅದು ತಕ್ಕ ಮಟ್ಟಿಗೆ ಐತಿ. ಅಂದ್ರೆ ಈಗ ನಮ್ಮದು 86 ಐತ್ರಿ, ಅದಕ್ಕೆ ಇಲ್ರಿ, ಅದಕ್ಕೆ ಕೇಳತೀನಿ. 86 ಬೇರಿನ ಇದೇನೈತಲ್ಲ, ಆಳ ಬಹಳ ಆಳ ಹೋಗುದಿಲ್ಲ, ಮರಿ ಹೆಚ್ಚು ಹೊಡಿತೈತಿ. ಹೌದು ಸರ್. ಹಾ, ಮತ್ತ ಅದು ಆಳ ಇಲ್ಲ ಅಂದ್ರೆ ಮೇಲೆ ಇರ್ತತಿ, ಆಮೇಲೆ ಬೇರಿನ ಸಂಖ್ಯೆ ಕಡಿಮೆ ಇರ್ತತಿ. ಹೌದು ಸರ್. ಹಿಂಗಾಗಿ ಅದು ನಿಮ್ದು ಏನು 86032 ಈ ಗೊಣ್ಣೆ ಹುಳದ ಬಾಧೆ ಬಹಳ. ಆಮೇಲೆ ಅದು ಕ್ಷೇತ್ರ ನೋಡಿದ್ರೆ 86032 ಒಂದು 80% ಐತಿ ಕಬ್ಬು. ಮತ್ತೆ ಅದೇ ಬೆಳೆ ಹೆಚ್ಚೈತಿ, ಅದು ಬೇರೆ ಮೇಲೆ ಇರೋದ್ರಿಂದ ಅದಕ್ಕೆ ಹೆಚ್ಚು ಬಾಧೆ ಅಂತ ಹೇಳ್ಬೋದು. ಆಯ್ತು. ಹಲೋ. ಹಾ ಹೇಳಿ. ವಿಜಯಪುರದ ಬಾಬುರಾವ್ ಕುಲಕರ್ಣಿ ಮಾತಾಡುವೆ. ಹಾ ಹೇಳಿ. ಈಗ ಗೊಣ್ಣೆ ಹುಳ ಆಗ್ಬೇಕಾದ್ರೆ ಭೂಮಿಯ ಗುಣಧರ್ಮ ಕಾರಣ ಆಗ್ತದೆ ಹೇಗೆ ಅಂತ? ಭೂಮಿಯ ಗುಣಧರ್ಮದ್ದು ಅಷ್ಟು ಇದು ಬರೋದಿಲ್ರಿ. ಇಲ್ಲಿ ನಿಮ್ಮ ಏನು ಹೊಲದ ಸುತ್ತಲ ಏನು ಇರ್ತಾವಲ್ಲ, ಬೇವಿನ ಗಿಡ, ಜಾಲಿ ಗಿಡ, ಈಗ ಹಳ್ಳದ ದಂಡಿ ಇರ್ಬೋದು, ಅಥವಾ ಬದುವಿನ ಮೇಲೆ ಇರ್ತಾವ ಹುಣಸಿ ಗಿಡ, ಬೇವಿನ ಗಿಡ, ಎಲ್ಲಿ ಯಾವಾಗ ನಿಮ್ಮದು ಕಬ್ಬನ್ನು ನೀವು ಈಗ ಬಿಜಾಪುರ ಇರ್ಬೋದು, ಈಗ ಧಾರವಾಡ ಇತ್ತಿತ್ತಲಾಗ ಕಬ್ಬಿನ ಏರಿಯಾ ಹೊಸದಾಗಿ ಏನು ಪರಿಚಯ ಆಗಿ ಮಾಡಾಕತ್ತಿರಲಿಲ್ಲ, ಕಬ್ಬು ತಂದು ಈಗ ಎರೆ ಮಣ್ಣಿನಲ್ಲಿ ಒಂದು ಕಮರ್ಷಿಯಲ್ ಕ್ರಾಪ್ ಅಂತ ಹಾಕಾಕತ್ತಿರಲಿಲ್ಲ. ಈ ಗೊಣ್ಣೆ ಹುಳ ಈಗ ಏನು ನಾ ಹೇಳಿದೆ ಆಶ್ರಿತ ಸಸ್ಯ, ಯಾಕಂದ್ರೆ ಈ ದುಂಬಿ ಅದರದ್ದು ವಯಸ್ಕ ದುಂಬಿ ಏನಿರ್ತೈತೆ ಅದು ಬೇರೆ ಕಡಿಯೋದಿಲ್ರಿ, ಅದು ಈ ಎಲೆಗಳನ್ನು ತಿಂತೈತಿ. ಬೇವಿನ ಎಲೆ ಇರ್ಬೋದು ಅಥವಾ ಜಾಲಿ ಪೇರು ಎಲೆ ಅದು ತಿಂದ ಮೇಲೆ ಕಬ್ಬು ಇತ್ತಂದ್ರೆ ಒಂದು ವರ್ಷದ ಬೆಳೆ ಅದು, ಒಂದು ವರ್ಷದಿಂದ 14 ಇರ್ತೈತೆ ನಿಮ್ಮ ಕಬ್ಬು. ಈ ಗೊಣ್ಣೆ ಹುಳದ ಜೀವನ ಅಂದ್ರೆ ಒಂದು ವರ್ಷ, ಮೊಟ್ಟೆಯಿಂದ ಮೊಟ್ಟೆಗೆ ಬರ್ಬೇಕಾದ್ರೆ ಒಂದು ವರ್ಷ. ಇಲ್ಲ ಇಲ್ಲ ಇಲ್ಲ ಇಲ್ರಿ, ಭೂಮಿ ಗುಣ ಅದಕ್ಕೆ ಸಂಬಂಧ ಇಲ್ಲ. ಮಾತಾಡಿ ಮಾತಾಡಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳ್ರಿ. ನಾವು ರಾಯಬಾಗ್ ತಾಲೂಕಿನ ದಾನಪ್ಪ ಉಳಿದ ಮಾತಾಡೋದ್ರಿ. ಹೇಳ್ರಿ ಸರ್. ನಮ್ಮಲ್ಲಿ ಕಬ್ಬು ಐತ್ರಿ, ಬರೇ ಹಳದಿಯಾಗ ಐತ್ರಿ ಸರ್ ಒಂದ್ ಎಕರೆ. ಹಾನ್ರಿ. ಅವತ್ತು ಸುದ್ದಿಯನ್ನ ಹಳದಿ ಅಂದ್ರೆ ಏನು ಮಡ್ಡಿ ಜಮೀನ್ ಐತೆ ಹೆಂಗ? ಮಡ್ಡಿ ಇದ್ರ ಮಣ್ಣು ಪರೀಕ್ಷೆ ಮಾಡ್ರಿ, ಕೆದಗಿ ರೋಗ ಅಂತಾರಲ್ಲ ನೀವು ರೈತರು. ಹಳದಿ ಆಗಿರ್ತೈತಿ. ಯಾವ್ದು ಹಚ್ಚಿರಿ ತಳಿ? ಅದೇ 86032. ಹಳದಿ ಆಗೈತಿ, ಆದ್ರ ಕಬ್ಬು ಏನ ಒಣಗಿಲ್ಲ. ಅಲ್ಲ ಕಿತ್ತು ನೋಡಿರಿ, ಗೊಣ್ಣೆ ಹುಳ ಐತೆ ಕೆಳಗೆ. ಅಂದ್ರ ಕಬ್ಬು ಹಳದಿ ಆಗ್ಬೇಕಂದ್ರ ಒಂದು ಗೊಣ್ಣೆ ಹುಳದಿಂದ ಆಗ್ತೈತಿ, ಇನ್ನೊಂದು ರೂಟ್ ಬೋರರ್ ಅಂತ ಹೇಳ್ತೇವೆ ಬೇರು ಕೊರಕ, ಇನ್ನೊಂದು ಕೆದಗಿ ರೋಗ ಅಂತ ಏನ್ ಹೇಳಿದ್ನಲ್ಲ ಹಳದಿ ಆಗ್ಬಿಡ್ತೈತಿ ಎಲಿ ಎಲ್ಲ. ಅದ ಹಳದಿ ಆಗಿದ್ರೆ ನಿಮ್ ಗೊಣ್ಣೆ ಹುಳ ಇದ್ರೆ ಅದಕ್ಕೆ ಬೇರೆ ಇದೆ ಇದನ್ನ ಹತೋಟಿ ಮಾಡೋದು. ರೂಟ್ ಬೋರರ್ ಅಂತ ಹೇಳಿದೆ ಬೇರು ಕೊರಕಕ್ಕೆ ಬೇರೆ ಇದೆ ಅದೇ. ಮತ್ತೆ ಕ್ಯಾದಗಿ ರೋಗ ಇದ್ರೆ ಅದಕ್ಕೆ ನೀವು ಜಿಂಕು ಮತ್ತು ಫೆರಸ್ ಅಂತ, ಜಿಂಕು ಮತ್ತು ಈ ಕಬ್ಬಿಣದ್ದು ಸಲ್ಫೇಟ ಹಾಕ್ಬೇಕು ಎಕರೆಗೆ 10 kg. ನಿಮ್ಮದು ಏನು ಕೆಂಪು ಮಣ್ಣು ಸುಣ್ಣದ ಅಂಶ ಹೆಚ್ಚಿದ್ರೆ ಜಿಂಕು ಮತ್ತು ಫೆರಸ್ಸು ಕಬ್ಬಿಗೆ ಸಿಗುವುದಿಲ್ಲ, ಆವಾಗ ಬೆಳೆ ಹಳದಿ ಆಗ್ತೈತಿ. ಇದು ಒಂದು. ಗೊಣ್ಣೆ ಹುಳ ಇದ್ದಾಗ ಬೇರೆ ಕಡಿತಂದ್ರೆ ಗೊಣ್ಣೆ ಹುಳದ ಮರಿ ಪ್ರಾರಂಭಿಕವಾಗಿ ಹಳದಿ ಆಗ್ತೈತಿ ಅಲ್ಲಲ್ಲಿ, ಆಮೇಲೆ ಏನಾಗ್ತತಿ ಅರಿಶಿನ ಕಲಕ ತಿರುಗಿ ಒಣಗಿಬಿಡ್ತೈತಿ ಕಬ್ಬು. ಅದನ್ನ ಕೈಲೆ ನೀವು ಹಿಡಿದು ಗದ್ದಿ ಜಗ್ಗಿದ್ರೆ ಅಂದ್ರೆ ಇಡೀ ಗಡ್ಡಿನೇ ಬರ್ತೈತಿ ಕೈಯಾಗ. ನಿಮ್ಮ ಹತ್ರ ಒಂದು ಕೃಷಿ ವಿಜ್ಞಾನ ಕೇಂದ್ರ ತುಕ್ಕನಟ್ಟಿ ಇದೆ ಸಮೀಪೆ, ಅಲ್ಲಿ ಹೋಗಿ ಭೇಟಿಯಾಗಿ ಅವ್ರ ವಿಜ್ಞಾನಿಗಳನ್ನ ಕರ್ಕೊಂಡು ಹೋಗಿ ತೋರಿಸ್ರಿ, ಅವ್ರು ನೋಡಿ ಇದು ಮಾಡ್ತಾರೆ. ಮಾತಾಡಿ ಮಾತಾಡಿ. ಹಲೋ ಸರ್. ಹಾ ಹೇಳಿ. ನಮಸ್ಕಾರ ಮೇಡಿ ಅಂತ. ನಮಸ್ಕಾರ ಸರ್. ಸರ್ ಒಂದು ನಮ್ಮಂತಕ್ಕೊಂದು ಇವತ್ತು ತೆಂಗಿನ ಸರ್ ಕಾಯಿ ನಂದು ಸರ್. ತೆಂಗಿನ ಗಿಡ ಕಾಯಿ ಆಗೋಲ್ವ? ಎಷ್ಟು ವರ್ಷಿನ ಗಿಡ ಅದಾವ ರೀ? ಉದುರ್ ಬೀಳ್ತಾರ ಸರ್. ಎಷ್ಟು ವರ್ಷಿನ ಗಿಡ ಅದಾವ? ಇವೊಂದು 4 ವರ್ಷ ಗಿಡ ಅದಾವ. 4 ವರ್ಷಿನ ಗಿಡ ಅದಾವ. ಈಗ ಅದಕ್ಕೆ ಏನ್ ಹಾಕ್ತಾ ಇದ್ದೀರಿ? ಉಪ್ಪು ದಯವಿಟ್ಟು ಹಾಕಕ್ ಹೋಗ್ಬೇಡ್ರಿ, ಹಾ ತೆಂಗಿಗೆ ಉಪ್ಪು ಹಾಕಕ್ ಹೋಗ್ಬೇಡ್ರಿ, ಭಾಳ ಮಂದಿ ಹಾಕ್ತಾರೆ. ನೀವೇನು ಈಗ ಜೂನ್ ಜುಲೈನಾಗ ಹೆಂಗ್ ತಿಪ್ಪೆ ಗೊಬ್ಬರ ಕೊಡ್ತಿರಲ್ಲ ಆ ಟೈಮ್ನಾಗ ಒಂದು ಗಿಡಕ್ಕೆ ಕಾಂಪ್ಲೆಕ್ಸ್ ಮೂರು ಇರೋದು, 750 ಗ್ರಾಮ್ ಕೊಡ್ರಿ ಒಂದು ಗಿಡಕ್ಕೆ. ಹಾ 750 ಗ್ರಾಮ್ ಕಾಂಪ್ಲೆಕ್ಸ್ ಗೊಬ್ಬರ ಮೂರು 17 ಆಗಲಿ 19 ಆಗಲಿ ಅದು ಕೊಟ್ಟ ನಂತರ ಸ್ವಲ್ಪ ಬೇವಿನ ಹಿಂಡಿ, ಹಾ ಎರೆಹುಳ ಗೊಬ್ಬರ ಏನ್ರಿ ಇದ್ರೆ ಅದನ್ನು ಸ್ವಲ್ಪ ಹಾಕ್ರಿ. ಹಾಕಿ ನೀವು ಇದು ಮಾಡ್ರಿ. ಮತ್ತೆ ಇನ್ನೊಂದು ಜೂನ್ ಜುಲೈ ಕೊಡ್ತಿರಲ್ಲ, ಮತ್ತೆ ನವಂಬರ್ ಡಿಸೆಂಬರ್ನ, ಯಾಕಂದ್ರೆ ಇದು ಮೂರು ಸಲ ಕಾಯಿ ಕೊಡ್ತೈತಿ. ಮತ್ತೆ ನವಂಬರ್ ಡಿಸೆಂಬರ್ನಾಗೂ ಇನ್ನೊಮ್ಮೆ ಒಂದು 1/2 kg ಹಂಗೆ ಕಾಂಪ್ಲೆಕ್ಸ್ ಗೊಬ್ಬರ ಕೊಡ್ರಿ. 2 ಸಲ ನಾವು ಗೊಬ್ಬರ ಕೊಡಬೇಕು, ಯಾಕಂದ್ರೆ ಕಾಯಿಗೆ ನೀರು ಗೀರು ಆಗ್ಬೇಕಂದ್ರೆ ಬರೇ ಸಾವಯವ ಪದಾರ್ಥ ಆಗೋ ಕೊಡೋದು ಅಷ್ಟೇ ಅಲ್ಲದೆ ಕಾಂಪ್ಲೆಕ್ಸ್ ಗೊಬ್ಬರ, ತಿಪ್ಪೆ ಗೊಬ್ಬರ, ಮತ್ತು ಏನು ಬರೇ ಎರೆಹುಳು ಗೊಬ್ಬರ ಆಗಲಿ, ಬೇವಿನ ಹಿಂಡಿ ಆಗಲಿ, ಗಿಡಕ್ಕೊಂದು 2-2 kg ಬೇವಿನ ಹಿಂಡಿ ಹಾಕ್ರಿ. ಇಷ್ಟು ಮಾಡ್ರಿ, ಅವು ಸ್ವಲ್ಪ ಫಲ ಹಿಡಿತಾವೆ. ಹಲೋ ಸರ್. ಹಲೋ ಹೇಳ್ರಿ. ಹಿರೇಕೆರೆ ತಾಲೂಕಿನಿಂದ ದೂದಿಹಳ್ಳಿ ಗ್ರಾಮದಿಂದ ಈಶ್ವರಪ್ಪ ಮಾತಾಡೋದು. ಹಾಂ ಹೇಳ್ರಿ ಸರ್. ಇತರೆ ಬೆಳೆ ಕೇಳ್ಬೋದ ಸರ್? ಕಬ್ಬು ಬಿಟ್ಟು ಕೇಳ್ಬೋದು. ಕೇಳ್ಬೋದು ಸರ್. ನಮಗೆ ಅಲ್ಸಂದಿ ಹಾಕಿ 20 ದಿನ ಆಗಿದೆ ಸರ್. ಎಷ್ಟು ತಿಂಗಳ ಆತ್ರಿ? 20 ದಿನ. ಇಪ್ಪತ್ತಿನ ಆಗಿದೆ ಸರ್. ಅದು ಖರೀದಿಗೆ ಹತ್ತಿದ್ರೆ ಯಾವ ಔಷಧಿ ಹೊಡಿಬೇಕು ಅಂತ ಸರ್? ಅದಕ್ಕೆ ಅಸಿಫೇಟ್ ಅಂತ ಸಿಗ್ತೈತೆ ನೋಡ್ರಿ. ಏನು ಸರ್? ಅಸಿಫೇಟ್. ಅಸಿಫೇಟ್. ಹಾಂ, 1 ಲೀಟ್ರಿಗೆ 1 ಗ್ರಾಮ್ ಹಾಕಿ ಸಿಂಪಡಣೆ ಮಾಡ್ರಿ. 1 ಲೀಟರ್ಗೆ 1 ಗ್ರಾಮ್. ನಿಮ್ದು ಪಂಪ್ ಇದ್ರೆ 15 ಗ್ರಾಮ್ ಹಾಕ್ರಿ. ಸಿಂಪಡಣೆ ಮಾಡ್ರಿ, ಹತೋಟಿ ಆಗ್ತೈತೆ ಅದು. ಆಯ್ತು. ಹಲೋ. ಹಾಂ ಹೇಳ್ರಿ. ನಾವು ರಾಯಭಾಗದಿಂದ ಭೀಮರಾವ್ ಕೊಕ್ಕಾಟೆ ಮಾತಾಡುದ್ರಿ. ಹಾಂ ಹೇಳ್ರಿ. ಹೇಳ್ರಿ. ನಮ್ಮ ಕಬ್ಬಿಗೆ ದೊಣ್ಣೆ ಇದ್ದೈತ್ರಿ ಸರ್. ಹಾಂ ರೀ. ಅದಕ್ಕೆ ತಿಪ್ಪೆ ಗೊಬ್ಬರ ಒಬ್ರಿಗೆ ಭಾಳ ಹಾಕಿಲ್ರಿ, ಅದಕ್ಕೆ ಹಚ್ಚಿಲ್ಲ. ನಾವು ತಿಪ್ಪೆ ಗೊಬ್ಬರ ಭಾಳ ಹಾಕಿದೆವು, ಹಾಕೈತ್ರಿ. ಅದು ತಿಪ್ಪೆ ಗೊಬ್ಬರ ಹಾಕ್ಬೇಕು ಅಂತ ಬೇಡ ರೀ. ತಿಪ್ಪೆ ಗೊಬ್ಬರ ಹಾಕ್ಲೇಬೇಕು, ಆದ್ರೆ ತಿಪ್ಪೆ ಗೊಬ್ಬರ ಜೋಡಿ ನೀವು ಈ ಮೆಟರೈಸಿಯಂ ಅಂತ ಏನು ಹೇಳ್ತೇವಲ್ಲ ನಾವು, ಅದನ್ನು ಕೂಡಿಸ್ಬೇಕು. ಅದನ್ನ ಕುಡಿಸಿಲ್ರಿ? ಅದನ್ನ ಕುಡಿಸಿಲ್ಲ ಅಂದ್ರೆ ಇದು ತಿಪ್ಪೆ ಗೊಬ್ಬರಕ್ಕೆ ಯಾಕೆ ಹೆಚ್ಚಾಕತ್ತಂದ್ರೆ ನೋಡ್ರಿ, ತಿಪ್ಪಿ ಇದ್ರೊಳಗೆ ಬಂದು ಮೊಟ್ಟೆ ಇಡ್ತೈತೆ, ತತ್ತಿ ಇಡ್ತೈತೆ, ಅದು ಗೊಣ್ಣೆ ಹುಳದ ದುಂಬಿ. ಒಂದನೇ ಹಂತದ ಗೊಣ್ಣೆ ಹುಳದ ಮರಿ ತಿನ್ನೋದು ಸಾವಯವ ವಸ್ತು. ಈಗ ಸಗಣಿ ಗೊಬ್ಬರ ಇರ್ಬೋದು, ಸಾಗಿ ಬಿಟ್ಟಿರ್ತಿರಲ್ಲ ಹೊಲದಾಗ ಗೊಬ್ಬರ ಆಗಲಿ ಅಂತ, ಅದನ್ನ ಕಾಯ್ದ ಈಗ ನಾವು ಹೇಳ್ತಾರೆ ಬೇಸಾಯ ತಜ್ಞರು ಸಾಗಿ ಸುಡ್ಬೇಡ್ರಿ ಅಂತ. ನಾವು ಸುಡ್ಬೇಡ್ರಿ ಅಂತೇವೆ, ಆದ್ರೆ ಅದಕ್ಕೆ ಮೆಟ್ರೈಸಿಯಂ ಹಾಕ್ಬೇಕು ನೀವು. ಸಗಣಿ ಗೊಬ್ಬರದನ್ನು ಹಾಕೋದಿದ್ರೆ ಮೊದಲೇ ಅದಕ್ಕೆ ಸಗಣಿ ಗೊಬ್ಬರದಾಗ ಮೆಟ್ರೈಸಿಯಮ್ ಮಿಶ್ರಣ ಮಾಡಬೇಕು. ಸುಡುದು ಕೂಡ ತಪ್ಪು, ಸ್ವಾಗಿ ಸುಡ್ಬೇಡ್ರಿ. ಸ್ವಾಗಿ ಸುಡು ಬದ್ಲಿ ಅದಕ್ಕೆ ಸ್ವಾಗಿ ಕಳೆಯುವಂತ ಗೊಬ್ಬರ ಅದಾವ ನಮ್ಮಲ್ಲಿ, ಅದನ್ನ ಮಿಕ್ಸ್ ಮಾಡ್ರಿ. ಅದ್ರ ಜೋಡಿ ಮೆಟ್ರೈಸಿಯಂ ಮಿಕ್ಸ್ ಮಾಡಿದ್ರಿ ಅಂದ್ರೆ, ಯಾಕಂದ್ರೆ ಸಾವಯವ ವಸ್ತು ಎಲ್ಲಿ ಹೆಚ್ಚೈತೆ ಅಲ್ಲಿ ಗೊಣ್ಣೆ ಹುಳ ಹೆಚ್ಚಿರ್ತೈತಿ. ಮತ್ ನೀವು ಅದು ಸಾವಯವ ವಸ್ತು ಹಾಕಬಾರ್ದು ಅಂದ್ರೆ ಹಾಕ್ರಿ, ಅದ್ರ ಜೋಡಿ ಇದನ್ನ ಮೆಟ್ರೈಸಿಯಂ ನೀವು ಅದ್ರ ಜೋಡಿ ಬೆರೆಸಿಬಿಟ್ರೆ ಬೆಳಗ್ಗೆ ಗೊಬ್ಬರನು ಸಿಗ್ತೈತಿ, ಅದೇ ಟೈಮಿಗೆ ಹುಳನು ಹತೋಟಿ ಆಗ್ತೈತಿ. ನಮ್ಮ ಕೃಷಿ ವಿಶ್ವವಿದ್ಯಾಲಯದೊಳಗೆ ಸಿಗ್ತೈತಿ, ಇಲ್ಲ ಸಂಕೇಶ್ವರ ಕೇಂದ್ರಕ್ಕೆ ಹೋಗ್ರಿ, ಸಿಗ್ತೈತಿ ಕಬ್ಬಿನ ಇದೈತಲ್ಲ. ಎಕರೆಕ್ಕೆ 8-10 kg ಹಾಕ್ರಿ ನೀವು. ರಾಯಭಾಗ ಚಿಕ್ಕೋಡಿ ಒಳಗ ಹೆಚ್ಚೈತಿ, 8-10 kg. ಒಂದ್ 500 kg ಸಗಣಿ ಗೊಬ್ಬರ ಇಲ್ಲ ಮಿಳಿ ಗೊಬ್ಬರ ಜೋಡಿ ಮಿಕ್ಸ್ ಮಾಡಿ ಹಾಕ್ರಿ. ನಮಸ್ಕಾರ. ನಮಸ್ಕಾರ. ಮನೆಯಕರೆ, ಯಾಕಂದ್ರೆ ಸಾಕಷ್ಟು ಸಮಯದ ಅಭಾವ. ಹಲೋ ಸರ್, ನಮಸ್ತೆ. ಮಾತಾಡಿ. ನಮಸ್ತೆ ಹೇಳ್ರಿ ಸರ್. ನಾ ಬೈಲಂಗಲ್ಲಿಂದ ಮಾತಾಡಿದ್ರಿ, ಪಟ್ಯಾಳ ಕೆವಿ ಗ್ರಾಮದಿಂದ ಸರ್. ಹಾ ಹೇಳ್ರಿ. ಈಗ ಮೆಟ್ರೈಸಿಯಂ ಹಾಕ್ತಲ್ರ ಸರ್. ಹಾ ರೀ. ಈಗ ಅದನ್ನ ಕಬ್ಬು ಈಗ ತುಳಿಬೇಕಾದ್ರೆ ಫಸ್ಟ್ ಅದನ್ನ ಹಾಕ್ಬೇಕಂದ್ರ ಸರ್? ಇಲ್ಲ, ನೀವು ಯಾವಾಗ ಲವಣಿ ಮಾಡ್ತೀರಿ ಕಬ್ಬು? ಈಗ ನವೆಂಬರ್ ಡಿಸೆಂಬರ್ ದಾಗ ಮಾಡ್ತಾರ ಸರ್. ಹಾ, ಮಾಡಿದ್ರೆ ಜನವರಿ ಫೆಬ್ರವರಿ ಹುಳಿ ನೀರು ಕೊಡ್ತಿರಲ್ಲ, ಹ್ಞೂ ರೀ, ಅವಾಗ ಹಾಕ್ರಿ, ಫೆಬ್ರವರಿ ಒಳಗೆ ಹಾಕ್ರಿ. ಏನು ಬೇಡ, ತುಳಿ ಟೈಮಿಗೆ ನಿಮ್ಗೆ ಮೊದಲ ಒಂದು ಇದನ್ನ ಹಾಕ್ರಿ, ಲೆಸೆಂಟ ಅಂತ ಬರ್ತೈತಿ, ಒಂದ್ ತಿಂಗಳಾದ್ಮ್ಯಾಗ. ಆಮೇಲೆ ಫೆಬ್ರವರಿ ಒಳಗೆ ಮೆಟ್ರೈಸಿಯಂ ಹಾಕ್ರಿ. ಹಾ, ಬೋದ್ ಹೊಡಿತಿರಲ್ಲ 3 ತಿಂಗಳಿಗೆ. ಹಾ ಹಾ, ಅವಾಗ ಹಾಕ್ರಿ. ತಿಪ್ಪೆ ಗೊಬ್ಬರದ ಕಲಸಿ ಹಾಕ್ರಿ. ತಿಪ್ಪೆ ಗೊಬ್ಬರಕ್ಕೆ ಮುಚ್ಚಬೇಕು. ತಿಪ್ಪೆ ಗೊಬ್ಬರ ಸಿಗಕ್ರಿ ಫ್ಯಾಕ್ಟ್ರಿ ಮೇಳಿ ಗೊಬ್ಬರದಾಗ ಹಾಕ್ರಿ. ಅಲ್ರಿ ಸರ್, ಈಗ ರಾಸಾಯನಿಕ ಗೊಬ್ಬರ ಕುಡ್ಸೋಂಗಿಲ್ಲ ಇದು ಜೈವಿಕ. ಈಗ ಈಗ ಮೆಟ್ರೈಜಿಯಂ ಕೊಟ್ಟ ಎಷ್ಟು ದಿನ ಮಟ್ಟ ರಾಸಾಯನಿಕ ಕೊಡಬಾರ್ದು ಸರ್? ಒಂದು 15-20 ದಿನ ರೀ. 15-20 ದಿನ ಸರ್? ಹಾ ಓಕೆ. ಅಂದ್ರೆ ಅದ್ರ ಹಿಂದಿನ 15-20 ದಿನ ಕೊಟ್ಟಿರಬಾರ್ದು ಸರ್? ನೀವು ಮೊದಲು ರಾಸಾಯನಿಕ ಕೊಟ್ಟಿರ್ತೀರ ಯೂರಿಯಾ ಡಿ ಎ ಪಿ ಅದು, ಮುಂದೆ ಒಂದು 20 ದಿವಸ ಕೊಡ್ರಿ. ಹೆಂಗು ನೀರು ಹಾಸ್ತಿರ್ತೀರಿ? ಹ್ಞೂ ಸರ್. ಸಾವಯವ ಅಷ್ಟು ಹೆಚ್ಚಿರುವಂಗ್ ನೋಡ್ಕೋರಿ ಸಗಣಿ ಗೊಬ್ಬರ. ಅದು ಈಗ ಸಗಣಿ ಗೊಬ್ಬರ ಹಿಂಬಾಲೆ ಕುಡಿಸಿ ಕೊಡ್ಬೇಕಲ್ಲ? ಹೌದು ಹೌದು, ಅದನ್ನ ತಿಂದು ಬದುಕ್ತೈತೆ ಅದು ಮೆಟ್ರೈಜಿ. ಮತ್ತೆ ರೌದಿ ಸುಡಕ್ ಹೋಗ್ಬೇಡ್ರಿ, ಅಲ್ಲೇ ಕೊಳಸ್ರಿ. ಭೂಮ್ಯಾಗ ಸಾವಯವ ಪದಾರ್ಥ ಹೆಚ್ಚಿತ್ತಂದ್ರೆ ಇದು ಭೂಮ್ಯಾಗ ಬೆಳಿತೈತಿ, ಇಲ್ಲ ಅಂದ್ರೆ ಸತ್ತು ಹೋಗ್ತೈತಿ.